ರಾಜ್ಯದ 168,000 ರೈತರಿಗೆ ಆರ್ಥಿಕ ನೆರವು, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ಹಾಗೂ ಕರಾವಳಿಯಲ್ಲಿ ನಾಳೆಯಿಂದ ಸಾಗರ ಪರಿಕ್ರಮ ಕಾರ್ಯಕ್ರಮ, ಕೇಂದ್ರದ ವಿವಿಧ ಸಚಿವರುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನೂರು ದಶಾಂಶ 3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 6:50 ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿದ ಯುವ ಕೃಷಿಕ ಶಿವಶಂಕರ್ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ, ತದನಂತರ ಪೇಟೆ ಧಾರಣೆ ಆಲಿಸುವಿರಿ. ಇದೀಗ ವಾಣಿಜ್ಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿದ ಯುವ ಕೃಷಿಕ ಶಿವಶಂಕರ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ, ಶಿವಶಂಕರ್ ಅಂತ ಹೇಳಿ ಅವರ ಹೆಸರು. ಅವರು ಮೂಲತಃ ಹುಟ್ಟಿದ್ದು ಚೆನ್ನೈಯಲ್ಲಿ, ಬೆಳೆದದ್ದು ಬೆಂಗಳೂರಲ್ಲಿ, ಆದರೆ ಅವರ ಕೆಲಸ ಈಗ ನಡೀತಾ ಇರುವಂತಹದ್ದು ಕಾರ್ಕಳದ ಅಂಡಾರಿನ ಹತ್ತಿರದ ಮಗಧವನದಲ್ಲಿ. ಒಂದು ಜಾಗವನ್ನು ಸುಮಾರು 6 ಹಿಂದೆ ತೆಗೆದುಕೊಂಡು ಅವರದೇ ಆದಂತಹ ಒಂದು ರೀತಿಯ ಕಾನ್ಸೆಪ್ಟ್ ಅಂತ ಏನು ಹೇಳ್ತೇವೆ, ಅವರ ಒಂದು ಯೋಚನೆಯ ಪ್ರಕಾರ ಅವರು ಅದನ್ನು ಬೆಳೆಸ್ತಾ ಇದ್ದಾರೆ. ಮುಖ್ಯವಾಗಿ ಇಂದಿನ ದಿವಸಗಳಲ್ಲಿ ಕೃಷಿಯನ್ನ ಯಾವ ರೀತಿಯಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಮತ್ತೆ ನಮ್ಮ ಪರಿಸರ ಸಹ್ಯವಾಗಿ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದರ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಒಬ್ಬ ಯುವ ಕೃಷಿಕ. ಅವರನ್ನ ನಾವು ಇವತ್ತು ಅವರ ಇಡೀ ಒಂದು ಏನು ಕಾನ್ಸೆಪ್ಟ್ ಇದೆ ಮತ್ತೆ ಅವರು ಮಾಡ್ತಾ ಇರುವಂತಹ ಕೆಲಸಗಳು ಏನೆಲ್ಲ ಇದ್ದಾವೆ ಅದರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಶಿವಶಂಕರ್ ಅವರೇ. ನಮಸ್ಕಾರ ಸರ್. ಮುಖ್ಯವಾಗಿ ನೀವು ಬೇರೆ ಬೇರೆ ಜಾಗಗಳಿಂದ ಕೆಲಸಗಳನ್ನೆಲ್ಲ ಮಾಡಿ ಬಂದವರು, ಒಬ್ಬ ಭೂಗರ್ಭ ಶಾಸ್ತ್ರಜ್ಞರು, ಜಿಯಾಲಜಿಸ್ಟ್, ವಜ್ರದ ಗಣಿಯ ಕೆಲಸದಲ್ಲಿದ್ದವರು ಈಗ ಒಂದು ಚಿಕ್ಕದಾದಂತಹ ಒಂದು 6 ಜಾಗವನ್ನು ತಗೊಂಡು ಮಾಡುವಂತಹ ಒಂದು ಯೋಚನೆ. ಈ ಜಾಗ ನೀವು ಬೆಂಗಳೂರಲ್ಲಿದ್ದವರಿಗೆ ಕಾರ್ಕಳದಂತಹ ಒಂದು ಜಾಗವನ್ನು ತಗೊಳ್ಳುವಂತಹ ಒಂದು ಅವಶ್ಯಕತೆ, ಮತ್ತೆ ತಗೊಂಡದ್ದು, ಮತ್ತೆ ನಿಮ್ಮ ಯೋಚನೆಗಳು ಏನೆಲ್ಲ, ಒಂದು ಮುಖ್ಯವಾದ ಒಂದು ವಿವರಣೆ ಕೊಡಿ ಅದಕ್ಕೆ. ಸರ್, ಇದು 2018 ನಾವು ಒಂದು ಏನೋ ಒಂದು ಸೆಲ್ಫ್ ಸಸ್ಟೈನಬಲ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಫ್ರೆಂಡ್ ಕವನ್ ಶೆಟ್ಟಿ ಅವರು ಇಬ್ರು ಮಾತಾಡ್ತಾ ಇರುವಾಗ, ಫಾರ್ಮಿಂಗ್ ಒಂದು ಮಾಡೋಣ, ಅದರಲ್ಲಿ ಯಾವಾಗಲೂ ಒಂದು ಸ್ಟೇಬಲ್ ಆಗಿರ್ತದೆ, ಅದು ಒಂದು ಬಿಸ್ನೆಸ್ ಆಗಿ ಅಂದ್ರೆ ಬಿಸ್ನೆಸ್ ಆಗಿ ನೋಡೋದ್ ಬದಲು ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗ್ತದೆ. ಪ್ರೈವೇಟ್ ಕಂಪನೀಸು ಇಲ್ಲ ಏನಾದರೂ ಒಂದು ಬಿಸ್ನೆಸ್ ಮಾಡುವಾಗಲೂ ಅದರಲ್ಲಿ ತುಂಬಾ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಇರ್ತದೆ ಅಂತ ಹೇಳಿ ಇದು ಫಾರ್ಮಿಂಗ್ ಅಲ್ಲಿ ಮಾಡೋಣ ಅಂತ ಹೇಳಿ ನಾವು ಒಂದು ಐಡಿಯಾ ಮಾಡಿದ್ದು. ಅದು ಅದರಲ್ಲಿ ಎಲ್ಲಿ ಹುಡುಕೋದು ಏನು ಅಂತ ಹೇಳಿ ನಾವು ಸುಮಾರು ಬೆಂಗಳೂರು ಅಕ್ಕಪಕ್ಕ ಮೈಸೂರು ಅಂತ ಜಾಗದಲ್ಲೆಲ್ಲ ನಾವು ನೋಡ್ತಾ ಇದ್ವಿ. ಆಕ್ಚುಲಿ ಕವನ್ ಶೆಟ್ಟಿ ಅವರು ನನ್ನ ಬಿಸ್ನೆಸ್ ಪಾರ್ಟ್ನರ್ ಅವರು, ಅವರು ಕಾರ್ಕಳ ಅವ್ರದ್ದು ನೇಟಿವ್. ಸೊ ಹಾಗೆ ನಮಗೆ ಇಲ್ಲಿ ಕೂಡ ನಾವು ನೋಡಬಹುದು, ಇಲ್ಲಿ ಒಂದು ಅರಣ್ಯದ ಪಕ್ಕದಲ್ಲೇ ಒಂದು ಇದ್ರೂ ನಮಗೆ ಒಂದು ಫಾರೆಸ್ಟ್ ಪಕ್ಕದಲ್ಲಿರೋ ಒಂದು ಫೀಲಿಂಗು ಬರ್ತದೆ. ನೇಚರ್ ಪಕ್ಕದಲ್ಲಿರೋ, ನಾವು ತುಂಬಾ ನೇಚರ್ ಪ್ರಿಯರು. ಸೊ ಹಾಗೆ ನೋಡುವ ಅಂತ ಹೇಳಿ ನೋಡ್ತಾ ಇರುವಾಗ ನಮಗೆ ಈ ಜಾಗ ಸಿಕ್ತು. ಇದು ತಗೊಂಡು ನಾವು ಇದ್ರಲ್ಲಿ ನಾವು ತಗೊಳ್ಳುವಾಗ ಅಡಿಕೆ ಮಾತ್ರ ಇತ್ತು, ಅದು ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿ ಇತ್ತು. ಅದನ್ನ ನಾವು ತುಂಬಾ ಒಂದು ಎಫರ್ಟ್ ಹಾಕಿ ಒಂದು ಇವಾಗ ಒಂದು ಸ್ಟೇಟ್ಗೆ ತಂದಿದ್ದೀವಿ. ಇದು ಮೈನ್ ಆಗಿ ಬಯೋಡೈವರ್ಸಿಟಿ ಫಾರ್ಮ್ ಅಂತ, ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯ ಫಾರ್ಮ್ ಅಂತ ನೀವು ಇದಕ್ಕೆ ಹೆಸರು ಕೊಟ್ಟಿದ್ದೀರಿ, ಇದಕ್ಕೆ ಏನು ವಿಷಯ? ಮೇನ್ ಆಗಿ ಇದನ್ನ ನಾವು ಒಂದು ಸ್ಪೈಸ್ ಫಾರೆಸ್ಟ್ ಆಗಿ ಮಾಡಬೇಕು. ಅದು ನಮಗೆ ಇವಾಗ ಕೊಟ್ಟಿರೋದು ಅಡಿಕೆ, ಅದ್ರ ಕೆಳಗೆ ನಾವು ಎಂಥದ್ದೆಲ್ಲ ಮಾಡಬಹುದು. ಆ ಲೆವೆಲ್ಸ್ ಮಲ್ಟಿ ಲೆವೆಲ್ ಕ್ರಾಪಿಂಗ್ ಅಂತ ಹೇಳ್ತೀವಿ, ಇಂಟರ್ ಕ್ರಾಪಿಂಗ್ ಅಂತ ಹೇಳ್ತೀವಿ. ಅದ್ರ ಮಧ್ಯ ಮಧ್ಯದಲ್ಲಿ ಏನೆಲ್ಲ ಹಾಕಿ ಎಷ್ಟು ನಾವು ಪ್ರಾಫಿಟಬಲ್ ಆಗಿ ಮಾಡಬಹುದು, ಪ್ಲಸ್ ಅದ್ರ ಜೊತೆ ನಮಗೆ ಬೇಕಾಗಿದ್ದ ಫುಡ್, ಅಂದ್ರೆ ನಮಗೆ ದಿನಕ್ಕೆ ಬೇಕಾಗಿರೋ ಇಂಥ ತರಕಾರಿನೋ ಇಲ್ಲ ಹಣ್ಣುಗಳು ಎಂಥದ್ದೆಲ್ಲ ಬೇಕು, ಅದನ್ನು ನಾವು ಹೇಗೆ ಬೆಳೆಸಬಹುದು, ಅದೆಲ್ಲ ಮಾಡಿ ಮತ್ತೆ ಒಂದು ಎಕರೆ ಅದರಲ್ಲಿ ನಾವು ಸಪರೇಟ್ ಆಗಿ ಅಗ್ರೋಫಾರೆಸ್ಟ್ರಿ ನಾವು ಮಾಡಿದ್ದು. ಯೂಶ್ವಲಿ ಪಟ್ಟೆ ಜಾಗದಲ್ಲಿ ಯಾರು ಅರಣ್ಯ ಕೃಷಿ ಮಾಡೋದಿಲ್ಲ. ನಾವು ಸೋಷಿಯಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ನಾವು ಕೇಳಿ ಅವ್ರ ಹತ್ರ ಇಂದ ಒಂದು 500 ಸಸಿಗಳು, ಅರಣ್ಯ ಸಸಿಗಳು, ಅದನ್ನ ಒಂದು ಎಕರೆ ಜಾಗದಲ್ಲಿ ತುಂಬಾ ಕ್ಲೋಸ್ ಸ್ಪೇಸಿಂಗ್ ಅಲ್ಲಿ, ಅಂದ್ರೆ ಮಿಯಾವಾಕಿ ಕಾನ್ಸೆಪ್ಟ್ ಅಂತ ಒಂದು ಜಾಪನೀಸ್ ಕಾನ್ಸೆಪ್ಟ್ ಇದೆ. ಏನದು? ಅದು ಎಲ್ಲ ಅಂದ್ರೆ ಮಿಯಾವಾಕಿ ಅಂದ್ರೆ ಜಪಾನ್ ಅಲ್ಲಿ ಅದು ಜಾಗನೇ ತುಂಬಾ ಕಡಿಮೆ ಕಂಟ್ರಿಯಲ್ಲಿ. ಸೊ ಹಾಗಾಗಿ ಅವರು ಒಂದು ಸ್ಮಾಲ್ ಅಂದ್ರೆ ಸಣ್ಣ ಸ್ಪೇಸ್ ಅಲ್ಲಿ ಎಷ್ಟೆಲ್ಲ ಒಂದು ಜೀವರಾಶಿಗಳು ಅಂದ್ರೆ ಟ್ರೀಸ್ ಎಲ್ಲ ಬೆಳೆಸಬಹುದು, ಅಷ್ಟನ್ನೆಲ್ಲ ಬೆಳೆಸ್ತಾರೆ ವಿತೌಟ್ ಎನಿ ಸ್ಪೇಸ್. ಅದು ಮಧ್ಯೆ ಏನು ಸ್ಪೇಸೇ ಬಿಡಲ್ಲ, ಆದ್ರೆ ಅವು ಒಂದೊಂದಕ್ಕೂ ಅಡ್ಜಸ್ಟ್ ಆಗಿ ಅವು ಬೆಳೀತವೆ, ಒಂದೊಂದು ಲೆವೆಲ್ ಅಲ್ಲಿ ಒಂದೊಂದು ಬೆಳೀತವೆ. ಅದನ್ನೇ ನಾವು ಇಲ್ಲಿ ಸ್ವಲ್ಪ ಡೈಲ್ಯೂಟೆಡ್ ಮಿಯಾವಾಕಿ ಕಾನ್ಸೆಪ್ಟ್ ತರ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. 500 ಸಸಿಗಳು ಒಂದೇ ಎಕರಲ್ಲಿ, ಅಂದ್ರೆ ಇದು ರಕ್ತ ಚಂದನ ಮತ್ತೆ ಸಾಗೋಣಿ ಮಹಾಗನಿ ಇಂಥವೆಲ್ಲ ಅಕ್ಕಪಕ್ಕ ಹಾಕಿ ಅದ್ರ ಮಧ್ಯದಲ್ಲಿ ನಾವು ಅರಿಶಿನ ಬೆಳೆಸ್ತಾ ಇದೀವಿ. ಯಾಕಂದ್ರೆ ಅದು ಬೆಳೀಲಿಕ್ಕೆ ಒಂದು 20-25 ವರ್ಷ ಆಗ್ತದೆ, ಅದು ನಮಗೆ ಪೆನ್ಷನ್ ಫಂಡ್ ತರ. ಸೊ ಇವಾಗ ನಾವು ಅದರಲ್ಲಿ ಹೇಗೆ ಆದಾಯ ಸಿಗ್ತದೆ ಆ ಜಾಗದಲ್ಲಿ ನೋಡುವಾಗ, ಅದು ಮಧ್ಯದಲ್ಲಿ ನಾವು ಏನಾದ್ರೂ ಬೆಳೆಸಬಹುದು ಅಂತ ಹೇಳಿ ಅರಿಶಿನ ನಾವು ಬೆಳೆಸಿ ಅದರಿಂದ ನಾವು ಆದಾಯ ತಗೊಳ್ತಾ ಇದೀವಿ. ಸೊ ಹಾಗೆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿ ಲಾಸ್ಟ್ ಇಯರ್ ಕೂಡ ನಮಗೆ ಉಡುಪಿ ಜಿಲ್ಲೆಯವರು ರೆಕಗ್ನೈಸ್ ಮಾಡಿದ್ರು ಆಗ್ರೋಫಾರೆಸ್ಟ್ರಿ, ಇದರಲ್ಲಿ ನಮಗೆ ಒಂದು ಪ್ರಶಸ್ತಿ ಕೊಟ್ಟರು. ಸೊ ಹಾಗೆ ಇದನ್ನ ಅಂದ್ರೆ ಒಂದು ಮಾಡಬೇಕು, ನಮಗೆ ಅಕ್ಕಪಕ್ಕ ಅರಣ್ಯಗಳು ಇದೆಯೋ ಇರುತ್ತೋ ಇಲ್ವೋ ಒಂದು 20 ವರ್ಷದಲ್ಲಿ ನಮಗೆ ಒಂದು ಅರಣ್ಯ ನಮ್ಮ ತೋಟದಲ್ಲೇ ಬೆಳೆಸಬೇಕು ಅಂತ ಹೇಳಿ ಇದನ್ನ ಮಾಡಿದ್ರಿ. ಈಗ ಮುಖ್ಯವಾಗಿ ನೀವು ಒಂದು ಜಾಗವನ್ನು ತಗೊಂಡಾಗ ಅಲ್ಲಿ ಬರೀ ಅಡಿಕೆ ಮಾತ್ರ ಒಂದು ಇತ್ತು ಅಂತ ಹೇಳಿದ್ರಿ. ನಂತರ ಅದಕ್ಕೆ ಬೇರೆ ಬೇರೆ ರೀತಿಯ ಸ್ಪೈಸಸ್, ಉದಾಹರಣೆಗೆ ಕಾಳುಮೆಣಸಿರ್ಬೋದು, ಈ ತರದವನ್ನೆಲ್ಲ ನೀವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಏನೆಲ್ಲ ಈ ಸ್ಪೈಸಸ್ ಗಳನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದೀರಿ? ಸರ್, ನಾವು ಸ್ಪೈಸಸ್ ಮೇನ್ ಆಗಿ ಇವಾಗ ಮಾಡೋದು ಪೆಪ್ಪರ್, ಕಾಳುಮೆಣಸು, ಅದ್ರ ಜೊತೆ ಅರಿಶಿನ ಮತ್ತೆ ಜಾಯಿಕಾಯಿ, ಲವಂಗ, ದಾಲ್ಚಿನಿ. ದಾಲ್ಚಿನಿ ಒಂದು 20-25 ಸಸಿಗಳು ನಾವು ಹಾಕಿದೀವಿ ಒಂದು ಕಡೆ, ಅದು ಒಂದು ಆಲ್ಮೋಸ್ಟ್ ಒಂದು 10 ವರ್ಷದಲ್ಲಿ ನಮಗೆ ಅದು ಫಲ ಸಿಗ್ತದೆ. ಅದು ಬಿಟ್ಟು ನಾವು ವೆನಿಲಾ ಮಾಡ್ತಾ ಇದೀವಿ. ಏಲಕ್ಕಿ ನಮ್ ಜಾಗದಲ್ಲಿ ಯಾರು ಬರಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಅದನ್ನ ಕೂಡ ನಾವು ಟ್ರೈ ಮಾಡಿ ಅದು ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಅದಕ್ಕೆ ಒಂದು ವಾತಾವರಣ ಕೊಟ್ಟು ಅದನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ. ಅವು ಇವಾಗ ಬೆಳೀತಾ ಇದಾವೆ. ಅದು ಬಿಟ್ಟು ಕುಕ್ಕು ಶುಂಠಿ ಅಂತ ಹೇಳ್ತಾರೆ, ಮ್ಯಾಂಗೋ ಜಿಂಜರು, ಮತ್ತೆ ಎಕ್ಸಾಟಿಕ್ ಸ್ಪೈಸಸ್, ಆಯುರ್ವೇದಿಕ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಸ್ಪೈಸಸ್ಗಳು, ಗಲಂಗಲ್, ಗ್ರೇಟರ್ ಗಲಂಗಲ್ ಅಂತ ತಾಯಿ ಶುಂಠಿ ಅದು, ಮತ್ತೆ ಲೆಸ್ಸರ್ ಗಲಂಗಲ್ ಅಂತ ಹೇಳ್ತಾರೆ ಅದು, ಮತ್ತೆ ಬ್ಲಾಕ್ ಟರ್ಮರಿಕ್ ಅಂತ ಹೇಳ್ತಾರೆ ಕಾಲಿ ಹಲ್ದಿ ಅದು, ಮತ್ತೆ ಇಪ್ಪಲಿ, ಲಾಂಗ್ ಪೆಪ್ಪರು, ಮತ್ತೆ ಕಸ್ತೂರಿ ಅರಿಶಿನ. ಕಸ್ತೂರಿ ಅರಿಶಿನ ಮೇನ್ಲಿ ಕಾಸ್ಮೆಟಿಕ್, ಅದು ಕೂಡ ನಾವು ಬೆಳೆಸ್ತಾ ಇದೀವಿ. ಇಂತ ಸ್ಪೈಸಸ್ ಗಳನ್ನ ನಾವು ಬೆಳೆಸ್ತಾ ಇದೀವಿ ಸರ್. ಇದ್ರ ಜೊತೆ ಹಣ್ಣುಗಳ ಗಿಡಗಳನ್ನು ಕೂಡ ಬೆಳೆಸ್ತೀರಿ? ಹೌದು ಸರ್. ಯಾವ್ಯಾವ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸ್ತೀರಿ ನೀವು? ಕೆಲವುದೆಲ್ಲ ಇವಾಗ ಆಲ್ರೆಡಿ ನಮಗೆ ಇದ್ದಿದ್ದು, ಗುಜ್ಜೆ ಅಂದ್ರೆ ಜಾಕ್ ಫ್ರೂಟ್, ಮಾವು ಅದೆಲ್ಲ ಇತ್ತು. ಅದ್ರ ಜೊತೆ ನಾವು ಅಂದ್ರೆ ಬಾರೆ, ಏಲಕ್ಕಿ, ಚಂದ್ರಬಾರೆ, ರಸಬಾರೆ ಅವೆಲ್ಲ ನಾವು ಮಾಡ್ತಾ ಇದೀವಿ. ಮತ್ತೆ ದಿ ಹಲಸು ಅಂತ ಹೇಳ್ತಾರೆ ಅದು, ನೇರಳೆ, ಜಾಮ್ ನೇರಳೆ, ಮತ್ತೆ ಪೇರಳೆ, ಮತ್ತೆ ರಾಂಬುಟಾನು, ಮ್ಯಾಂಗೋಸ್ಟೀನು, ಪಪ್ಪಾಯ, ಅವಕ್ಯಾಡೋ, ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ನಕ್ಷತ್ರ ಫಲ ಅದು, ಮತ್ತೆ ಇಂಡಿಯನ್ ಗೂಸ್ಬೆರಿ, ಮತ್ತೆ ಸ್ಟಾರ್ ಗೂಸ್ಬೆರಿ, ಮಿಲ್ಕ್ ಫ್ರೂಟು, ಎಗ್ ಫ್ರೂಟು, ಮೆರಾಕಲ್ ಫ್ರೂಟು, ಪೀನಟ್ ಬಟರ್ ಫ್ರೂಟು, ಕೂರ್ಗ್ ಆರೆಂಜಸ್, ಮೋಸಂಬಿ, ಪೈನಾಪಲ್, ನಾನಿ ಹನುಮಾನ್ ಫಲ ಅಂತ, ರಾಮ್ಫಲ, ಲಂಗ್ಸಟ್ಟು, ಚಿಕ್ಕು, ಇವೆಲ್ಲ ನಾವು ಬೆಳೆಸ್ತಾ ಇದೀವಿ ಸರ್. ಈಗ ಇದನ್ನೆಲ್ಲ ಬೆಳೆಸಲಿಕ್ಕೆ ನಿಮಗೆ ಹೇಗೆ ಇದರ ಬಗ್ಗೆ ಒಂದು ಮಾಹಿತಿ ಸಿಕ್ತು ಸರ್? ನಾವೇ ಅಂದ್ರೆ ಇಂಟರ್ನೆಟ್ ಅಲ್ಲಿ ನೋಡೋದು, ಮತ್ತೆ ಸೈಂಟಿಸ್ಟ್ ಗಳು ಕೃಷಿ ವಿಜ್ಞಾನ ಕೇಂದ್ರದಿಂದ ಅವ್ರ ಹತ್ರ ಸ್ವಲ್ಪ ನಾವು ಗೈಡೆನ್ಸ್ ತಕೊಂಡು ಇದೆಲ್ಲ ಬೆಳೆಸಬಹುದಾ, ಈ ಟ್ರಾಪಿಕಲ್ ಫ್ರೂಟ್ಸ್ ಎಲ್ಲ ನಾವು ಇಲ್ಲಿ ಬರ್ತದ, ಇದಕ್ಕೆ ಏನು ವಾತಾವರಣ ಹೇಗೆ ಕೊಡಬೇಕು ಅಂತದೆಲ್ಲ ನೋಡಿ ನಾವು ಇದನ್ನೆಲ್ಲ ಅಂದ್ರೆ ಎಲ್ಲಾನು ನಾವು ಜಾಸ್ತಿ ಹಾಕೋದಿಲ್ಲ, ಒಂದೆರಡು ಒಂದೆರಡು, ಯಾಕಂದ್ರೆ ಅವನ್ ಅಂದ್ರೆ ಇವೆಲ್ಲ ನಮ್ಗೆ ಬೇಕಾಗಿರೋದು. ಮೈನ್ ಕ್ಯಾಶ್ ಕ್ರಾಪ್ ಇರೋದು ನಮ್ಗೆ ಅಡಿಕೆ, ತೆಂಗು, ಮತ್ತೆ ಗೇರ್ ಬೀಜ, ಕೊಕ್ಕೋ, ಇದು ಮುಖ್ಯವಾಗಿರೋದು. ಈಗ ತೆಂಗಿನ ಇದು ಅಡಿಕೆಯ ಮಧ್ಯೆ ಯಾವ್ಯಾವ ಬೆಳೆಗಳನ್ನೆಲ್ಲ ನೀವು ಕ್ರಾಪ್ ಅನ್ನ ಬೆಳೆಸ್ತಿದ್ದೀರಿ? ಇದು ಸ್ಪೈಸಸ್, ನಾನು ಹೇಳಿದ್ದೆಲ್ಲ ಸ್ಪೈಸಸ್, ಮತ್ತೆ ಫ್ರೂಟ್ಸ್ ಕೂಡ ಕೆಲವುದೆಲ್ಲ ನಾವು ಮಧ್ಯೆ ಮಧ್ಯೆ ಹಾಕಿದ್ದೀವಿ. ಅವೆಲ್ಲ ಅಂದ್ರೆ ಅವುಗಳಕ್ಕೆಲ್ಲ ಪಾರ್ಷಿಯಲ್ ಶೇಡ್ ಅಂತ ಹೇಳ್ತಾರೆ, ಅದೆಲ್ಲ ಸಿಗ್ತದೆ. ಸೊ ಹಾಗಾಗಿ ಅವೆಲ್ಲ ಬರ್ತದೆ ಸರ್. ಇದರ ಜೊತೆ ನೀವು ಒಂದು ಈಕೋ ಟೂರಿಸಂ ಕೂಡ ಮಾಡ್ತಾ ಇದ್ದೀರಿ. ಇದು ಈಕೋ ಟೂರಿಸಂನ ಈ ಏನು ಇದರ ಮುಖ್ಯವಾದಂತಹ ಉದ್ದೇಶ ಮತ್ತು ಕಾನ್ಸೆಪ್ಟ್? ನಾವು ಒಂದು ನಮ್ಮ ಮನೆಯಲ್ಲಿ ಒಂದು ಎರಡು ಪೋರ್ಷನ್ ಮೇಲ್ಗಡೆ ಫಾರ್ಮ್ ಸ್ಟೇ ತರ ಒಂದು ಮಾಡಿದೀವಿ, ಸಿಂಪಲ್ ಫಾರ್ಮ್ ಸ್ಟೇ ಅದು. ಅದು ನಮ್ಮ ಆಕ್ಚುಲಿ ಮಗದವನ ಅಲ್ಲಿ 109 ಸ್ಪೀಶೀಸ್ ಆಫ್ ಬರ್ಡ್ಸ್ ನ ಡಾಕ್ಯುಮೆಂಟ್ ಮಾಡಿದ್ದಾರೆ ebird.org ಅಲ್ಲಿ. ರಿಸರ್ಚ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಅಂದ್ರೆ ಬರ್ಡ್ ಎಂಥೂಸಿಯಸ್ಟ್ ಪಕ್ಷಿ ಪ್ರಿಯರ್ಗಳೆಲ್ಲ ಬಂದು ಅದನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ. ಇವಾಗ ಅದು ಆಕ್ಚುಲಿ ಮಗದವನ ಒಂದು ಹಾಟ್ಸ್ಪಾಟ್ ಅಂತ ಹೇಳ್ತಾರೆ ಆ ವೆಬ್ಸೈಟ್ ಅಲ್ಲಿ. ಸೊ ಅದು ವೆಬ್ಸೈಟ್ ಅಲ್ಲಿ ಹುಡುಕುವಾಗ ಆ ಕಡೆ ಬರೋರು ಹೋಗೋರು ಅದು ಮಗದವನ ಕಾಣಿಸುತ್ತೆ. ಸೊ ಅದರಲ್ಲಿ ಎಂತೆಂತ ಪಕ್ಷಿಗಳೆಲ್ಲ ಇದೆ ಅಂತ ಹೇಳಿ ಅದು ಲಿಸ್ಟ್ ಬರ್ತದೆ. ಅವರೆಲ್ಲ ಬಂದು ಇಲ್ಲಿ ನೋಡಬಹುದಾ, ಇಲ್ಲಿ ಉಳ್ಕೋಬಹುದಾ ಅಂತ ಕೇಳುವಾಗ ನಾವು ನಮ್ಮ ಹತ್ರ ಜಾಗ ಇದೆ, ನಾವು ಇದು ಒಂದು ಫಾರ್ಮ್ ಸ್ಟೇ ಇದೆ, ಸೊ ನೀವು ಬಂದು ಉಳ್ಕೋಬಹುದು ಅಂತ ಹೇಳಿ ಅವರಿಗೆ ಒಂದು ಅಕಾಮಿಡೇಷನ್ ಫೆಸಿಲಿಟಿ ಕೊಡ್ತೀವಿ. ಪ್ಲಸ್ ನೇಚರ್ ಎಂಥೂಸಿಯಸ್ಟ್ ಪ್ರಕೃತಿ ಪ್ರಿಯರುಗಳು ವೈಲ್ಡ್ ಲೈಫ್ ಅವರಿಗೆಲ್ಲ ಬರ್ತಾರೆ ರಿಸರ್ಚ್, ಅವರಿಗೆಲ್ಲ ಕೂಡ ನಾವು ಸ್ಟೇಗೆ ಅಕಾಮಿಡೇಷನ್ ಕೊಡ್ತೀವಿ ಸರ್. ಸುಮಾರು ನಿಮ್ಮ ಈ ಸುತ್ತಮುತ್ತಲಿನ ಮಗದವನದ ಸುತ್ತಮುತ್ತಲು ಯಾವ್ಯಾವ ರೀತಿಯ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ? ಮೇನ್ಲಿ ವೈಲ್ಡ್ ಲೈಫ್ ಎಲ್ಲ ಇದೆ ಸರ್ ಸುಮಾರು. ಇದು ಲೆಪರ್ಡ್, ಮತ್ತೆ ಕಾಡು ಕೋಣ ಅಂತ ಹೇಳ್ತಾರೆ, ಮತ್ತೆ ಇದು ಕಾಡು ಹಂದಿಗಳು ಇವೆಲ್ಲ ಬರ್ತಾ ಹೋಗ್ತಾ ಇರ್ತವೆ. ಇದೆಲ್ಲ ಇದ್ರೇನೆ ಅದೆಲ್ಲ ಇರ್ಲೇಬೇಕು. ಸೊ ಅದ್ರ ಜೊತೆ ನಾವು ಕೋ ಎಕ್ಸಿಸ್ಟ್ ಮಾಡ್ತೀವಿ, ಕೋ ಲಿವ್ ಮಾಡ್ತೀವಿ ಅದ್ರ ಜೊತೆ. ಈಗ ನಿಮ್ಮ ಈ ತರಕಾರಿ ಅಥವಾ ಇದೆಲ್ಲ ಬೆಳೆಸಲಿಕ್ಕೆ ಅದು ಕಷ್ಟ ಕೊಡುದಿಲ್ಲ? ಹೌದು ಸರ್, ಅದೆಲ್ಲ ಕಷ್ಟನೇ, ನಮ್ಗೆ ತುಂಬಾ ಚಾಲೆಂಜಸ್ ಇದೆ. ಯಾಕಂದ್ರೆ ನಾವು ಯಾವ್ದಾದ್ರು ಗಡ್ಡೆಗಳೆಲ್ಲ ನಾವು ಮಾಡುವಾಗ ಕಾಡು ಹಂದಿ ಬಂದು ಎಲ್ಲ ತಿಂದು ಹೋಗುತ್ತೆ. ಬಟ್ ನಾವು ಎಷ್ಟು ಅದನ್ನ ಅಂದ್ರೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆಲ್ಲ ಸುತ್ತಮುತ್ತ ಇದೆಲ್ಲ ಹಾಕಿ ಬೇಲಿ ಎಲ್ಲ ಹಾಕಿ ಮಾಡೋದೆ, ಅದು ಕೆಲವು ಸತಿ ನಮ್ಗೆ ಸಿಗೋದೇ ಇಲ್ಲ ಯಾವುದು ಆಯ್ತು. ಆಕ್ಚುಲಿ ವೈಲ್ಡ್ ಲೈಫ್ ಕೂಡ ನಮ್ದು ಶೇರ್ ಹೋಲ್ಡರ್ಸ್ ತರಾನೆ, ಅವ್ರಗಳಿಗೆ ಕೊಟ್ಟು ಮತ್ತೆ ನಾವು ನಮ್ ತಿನ್ಬೇಕು, ನಮ್ದು ಶೇರ್ ನಾವು ತಗೋಬೇಕು ಮತ್ತೆ ಹಾಗೆ ಸರ್. ಅದು ಸರಿ. ಈಗ ಮುಖ್ಯವಾಗಿ ಈ ತರದ ಬೇರೆ ಬೇರೆ ಬೆಳೆಗಳನ್ನ ಬೆಳೆಸ್ತೀರಿ, ತರಕಾರಿಗಳನ್ನು ಬೆಳೆಸ್ತೀರಿ ಅಂತ ಹೇಳಿದ್ರಿ? ಹೌದು ಸರ್, ತರಕಾರಿಗಳು ನಾವು ನಮ್ಮ ಫಾರ್ಮ್ ಸ್ಟೇ ಗೆಸ್ಟ್ಗಳಿಗೋಸ್ಕರ ನಾವು ಬೆಳೆಸೋದು, ಸ್ವಲ್ಪ ಸ್ವಲ್ಪನೇ, ನಾವು ಜಾಸ್ತಿ ಯಾವುದು ಕಮರ್ಷಿಯಲ್ ಆಗಿ ಬೆಳೆಸೋದಿಲ್ಲ. ಇವಾಗ ಫಾರ್ಮ್ ಸ್ಟೇಗೆ ಬಂದ ಗೆಸ್ಟ್ಗಳಿಗೆ ಫಾರ್ಮ್ ಟು ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ, ಫಾರ್ಮ್ ಫ್ರೆಶ್ ಆಗಿ ಅವ್ರಿಗೆ ತರಕಾರಿಯಲ್ಲಿ ಏನಾದ್ರೂ ಒಂದು ಮಾಡಿ ಕೊಟ್ರೆ ಅವ್ರಿಗೆ ಒಂದು ಖುಷಿ. ಎಷ್ಟು ಜನಕ್ಕೆ ಒಂದು ಫ್ರೆಶ್ ಆಗಿ ವೆಜಿಟೇಬಲ್ಸ್ ಅಲ್ಲಿ ಕುಕ್ ಮಾಡಿ ಕೊಡೋ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರೆ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಅದು ಬಿಟ್ಟು ನಮ್ಗೆ ರೆಗ್ಯುಲರ್ ಕನ್ಸಂಪ್ಷನ್ ನಾವು ನಮ್ಮ ಕೆಲಸದ ಅವರಿಗೆಲ್ಲ ಮಾಡೋದು. ಅದು ಬಿಟ್ಟು ನಾವು ಬೀಜದ್ದು ಮೇನ್ ಆಗಿ ಟಾರ್ಗೆಟ್ ಮಾಡೋದು, ಯಾಕೆ ಅದನ್ನ ಒಣಗಿಸಿ ಬೀಜ ಸೇಲ್ಸ್, ಸೀಡ್ ಶೇರಿಂಗ್, ಸೀಡ್ ಸೇಲ್ಸ್ ಎಲ್ಲ ಮಾಡ್ತೀವಿ ಸರ್. ಸರಿ, ಮುಖ್ಯವಾಗಿ ನೀವೀಗ ಹೇಳಿದ್ರೆ ನಿಮ್ಮನ್ನು ಒಬ್ಬರು ಪ್ರಗತಿಪರ ಕೃಷಿಕರಾಗಿ ಗುರುತಿಸಿದ್ದಾರೆ ಅಂತ ಹೇಳಿ, ಈ ಪ್ರಗತಿಪರ ಕೃಷಿ ಅಂದ್ರೆ ಏನಿದು ಸರ್? ಪ್ರೋಗ್ರೆಸಿವ್ ಫಾರ್ಮಿಂಗ್ ಕಾನ್ಸೆಪ್ಟ್ ಅದು ಇವಾಗ ಲೇಟೆಸ್ಟ್ ಆಗಿ ತುಂಬಾ ಪಾಪ್ಯುಲರ್ ಆಗಿ ಬರ್ತಾ ಇದೆ. ಪ್ರೋಗ್ರೆಸಿವ್ ಫಾರ್ಮಿಂಗ್ ಅಲ್ಲಿ ಹೇಗೆ ನಮ್ಮ ಟ್ರೆಡಿಷನಲ್ ಫಾರ್ಮಿಂಗ್ ನ ತಕೊಂಡು ಅದರಲ್ಲಿ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ನ ನಾವು ಅಪ್ಲೈ ಮಾಡಿ ಅದನ್ನ ಹೇಗೆ ನಾವು ಮುಂದೆ ತಕೊಂಡು ಹೋಗೋದು ಅಂತಾನೆ ಅದು ಪ್ರೋಗ್ರೆಸಿವ್ ಫಾರ್ಮಿಂಗ್. ಅದರಲ್ಲಿ 3 ಕ್ಯಾಟಗರೀಸ್ ಇದೆ, ಕ್ರಾಪ್ ಸೆಲೆಕ್ಷನ್ ಅಂಡ್ ಕ್ರಾಪ್ ಮೇಂಟೆನೆನ್ಸ್. ಕ್ರಾಪ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಯಾವ ರೀತಿ ನೀವು ಯಾವ ಬೆಳೆಯನ್ನ ಬೆಳೆ ಆಯ್ಕೆ. ಹೌದು, ಇವಾಗ ಬೆಳೆ ಆಯ್ಕೆ ಅನ್ನೋದು ಒಂದು ಶೇರ್ ಮಾರ್ಕೆಟ್ ತರಾನೆ ಈ ಫಾರ್ಮಿಂಗ್. ಆಕ್ಚುಲಿ ನಮ್ಗೆ ಇವಾಗ ಯಾವ್ದ್ರಲ್ಲಿ ನಾವು ಹಣ ಹಾಕಿದ್ರೆ ಒಂದು 5 ವರ್ಷದಲ್ಲಿ ನಮ್ಗೆ ಬೇಗ ಬರ್ತದೆ ಅಂತ ನೋಡ್ಬೇಕಾಗ್ತದೆ. ಒಂದು ಮಾಹಿತಿ ನಮ್ಗೆ ಬೇಕಾಗಿರುತ್ತೆ, ಫೋರ್ಕಾಸ್ಟ್ ಮಾಡೋದು, ಪ್ರೆಡಿಕ್ಷನ್ ಮಾಡೋದು, ಮತ್ತೆ ಫ್ಯೂಚರ್ ಅಲ್ಲಿ ಡಿಮ್ಯಾಂಡ್ ಸಪ್ಲೈ ಹೇಗೆ ಇದೆ, ಇದಕ್ಕೆ ಡಿಮ್ಯಾಂಡ್ ಇದೆಯಾ ಇಲ್ವಾ ಅಂತ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಡಿಕೆನೆ. ಇವಾಗ ನಾವು ತಗೊಂಡಿರುವಾಗ 28ನಲ್ಲಿ 1 ಕೆಜಿ ಹೊಸ ಅಡಿಕೆ 228 ಕೆಜಿಗೆ, ಇವಾಗ ಅದು ಡಬಲ್ ಆಗಿದೆ. ಅದು ಯಾರು ನಾವು ಪ್ರೆಡಿಕ್ಟ್ ಮಾಡ್ಲಿಲ್ಲ, ಆದ್ರೆ ಇವಾಗ ಡಬಲ್ ಆದ ಕೂಡ್ಲೆ ಇವಾಗ ಎಲ್ಲಾ ಕಡೆನೂ ಅಡಿಕೆ ಬೆಳೆಸ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ಅದ್ರದ್ದು ಫ್ಯೂಚರ್ ನಮ್ಗೆ ಗೊತ್ತಾಗ್ತದೆ, ಅಂದ್ರೆ ಸಪ್ಲೈ ಜಾಸ್ತಿ ಇರುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ. ಸೊ ಇವಾಗ ಅದಕ್ಕೆ ತಕ್ಕಂತ ನಾವು ಹೀಗೆ ನಾವು ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಡಿಮ್ಯಾಂಡ್ ಬಿದ್ದರೆ ಮತ್ತೆ ಅದರಿಂದ ನಮ್ಗೆ ಲಾಸ್ ಆಗಬಾರದು ಅಂತ ಹೇಳಿ ಸಪೋರ್ಟಿಂಗ್ ಕ್ರಾಪ್ಸ್ ನ ಜಾಸ್ತಿ ಬೆಳೆಸಬೇಕಾಗುತ್ತೆ. ಏನೆಲ್ಲ ಸಪೋರ್ಟಿಂಗ್ ಕ್ರಾಪ್ಸ್ ಬೆಳೆಸಿ? ಇದೆ ಸರ್, ಪೆಪ್ಪರ್ ಇಂಥ ಸ್ಪೈಸಸ್ ಗಳೆಲ್ಲ ಯಾವಾಗ್ಲೂ ಡಿಮ್ಯಾಂಡ್ ಯಾವಾಗ್ಲೂ ಇರುತ್ತೆ, ಕನ್ಸಿಸ್ಟೆಂಟ್ ಡಿಮ್ಯಾಂಡ್ಸ್ ಇರುತ್ತೆ ಸ್ಪೈಸಸ್ ಗಳಿಗೆ, ಅವೆಲ್ಲ ಬೆಳೆಸಬಹುದು ನಾವು. ಅದು ಬಿಟ್ಟು ಹಣ್ಣೆಲ್ಲ ಮಾಡುವಾಗ ಅದನ್ನ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಆಗಿ ಹೇಗೆ ಮಾಡೋದು ಅದು ನಾನು ನಿಮ್ಗೆ ಹೇಳ್ತೀನಿ ಸರ್. ಕ್ರಾಪ್ ಸೆಲೆಕ್ಷನ್ ಮತ್ತೆ ಕ್ರಾಪ್ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಟ್ರೆಡಿಷನಲ್ ಮೆಥಡ್ಸ್ ಎಲ್ಲ ನಾವು ಫಾಲೋ ಮಾಡೋದು, ಇವಾಗ ಪರ್ಮಾಕಲ್ಚರ್ ಅಂತ ಹೇಳ್ತಾರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಅದೆಲ್ಲ ನಾವು ತಗೊಂಡು ಅದಕ್ಕೂ ಸೈಂಟಿಫಿಕ್ ಆಗಿ ಅದನ್ನ ಹೀಗೆಲ್ಲ ನಮ್ಮ ತೋಟಕ್ಕೆ ಅಪ್ಲೈ ಮಾಡಬಹುದು. ಯಾಕಂದ್ರೆ ಒಂದೊಂದು ತೋಟನು ಅಂದ್ರೆ ಒಂದೊಂದು ರೀತಿ ಇರುತ್ತದೆ, ಅದರದ್ದು ಜಿಯೋಗ್ರಫಿ, ಅದರದ್ದು ವಾಟರ್, ಇದು ಕ್ಲೈಮೇಟ್ ಕಂಡೀಷನ್, ವೆದರ್ ಕಂಡೀಷನ್ಸ್, ಅದೆಲ್ಲ ಸಪರೇಟ್ ಸಪರೇಟ್ ಇರುತ್ತೆ. ಅದಕ್ಕೆ ನಮ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಅದನ್ನ ಸ್ವಲ್ಪ ಆಲೋಚನೆ ಮಾಡಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ, ನ್ಯಾಚುರಲ್ ಕಾನ್ಸೆಪ್ಟ್ಸ್ ನ ಹಾಗೆ. ಅದು ಸೈಂಟಿಫಿಕ್ ಆಗಿ ಸ್ವಲ್ಪ ಸೈಂಟಿಸ್ಟ್ ಅವ್ರನ್ನ ಗೈಡೆನ್ಸ್ ನು ತಗೊಂಡು ನಾವು ಅಪ್ಲೈ ಮಾಡಬೇಕು. ಸುಮ್ನೆ ಅಕ್ಕಪಕ್ಕ ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅಂತ ಮಾಡಿದ್ರೆ ಅದು ನಮ್ಗೂ ಲಾಸ್ ಆಗುತ್ತೆ. ಹಾಗೆ ಈಗ ಕ್ರಾಪ್ ಸೆಲೆಕ್ಷನ್ ಅಂತ ಹೇಳುವಾಗ ಇಲ್ಲಿ ಆಯ್ಕೆ ಅನ್ನುವಂಥದ್ರಲ್ಲಿ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲು ಬೆಳೆಸುವುದರಲ್ಲೇ ನಾವು ಆಯ್ಕೆ ಮಾಡುವುದ, ಅಥವಾ ಹೊಸದಾಗಿ ಏನಾದರೂ ತಂದು ಬೇರೆ ಕಡೆಯಿಂದ ಒಂದು ಹೊಸ ಗಿಡವ ಹೊಸ ಒಂದು ತಳಿಗಳನ್ನ ತಂದು ಆಯ್ಕೆ ಮಾಡ್ಲಿಕ್ಕೆ ಆಗ್ತದ? ಎರಡು ಮಾಡಬಹುದು ಸರ್. ಅಕ್ಕಪಕ್ಕ ಇರೋದನ್ನ ನಾವು ನೋಡಬಹುದು, ಯಾಕಂದ್ರೆ ಇವಾಗ ಜಾಸ್ತಿ ಅದನ್ನ ಹೈಬ್ರಿಡ್ಸ್ ಅಂತ ಹಾಕಿ ಹಾಕಿ ಏನ್ ಮಾಡ್ತಾರೆ, ಅದಕ್ಕೆ ರೋಗಗಳು ಜಾಸ್ತಿ ಬರ್ತವೆ. ಇವಾಗ ಯಾವ್ದಾದ್ರು ಒಂದು ಹೊಸ ಕ್ರಾಪ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಷ್ಟು ಅದಕ್ಕೆ ರೋಗಗಳು ಇರಲ್ಲ, ಪ್ಲಸ್ ಅದನ್ನ ಇಂಟ್ರೊಡ್ಯೂಸ್ ಮಾಡುವಾಗ ನಾವು ನೋಡಬೇಕು ಇವಾಗ ಟ್ರಾಪಿಕಲ್ ವೆದರ್ ನಮ್ ವೆದರ್ ಕಂಡೀಷನ್ಗೆ ಅದು ಸೂಟ್ ಆಗುತ್ತಾ ಅಂತ. ಇವಾಗ ಕೇರಳಲ್ಲೆಲ್ಲ ನೋಡಿದ್ರೆ ಸುಮಾರು ಜನ ಸುಮಾರು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಅದೇ ಬೆಲ್ಟ್ ಅಲ್ಲೇ ನಾವು ಇರೋದು, ಆ ಕೋಸ್ಟಲ್ ರೀಜನ್ ಅಲ್ಲಿ ನಾವು ಇರೋದು, ಅದನ್ನ ನಾವು ಯಾಕೆ ಟ್ರೈ ಮಾಡಬಾರದು ಅಂತ ಹೇಳಿ ಕೆಲವುದೆಲ್ಲ ನಾವು ಹಾಕಿ ಟೆಸ್ಟ್ ಮಾಡಬೇಕು. ಅದು ಚೆನ್ನಾಗಿ ಬೆಳೆದ್ರೆ ಅದನ್ನೇ ಸ್ವಲ್ಪ ಇನ್ಕ್ರೀಸ್ ಮಾಡೋದು, ಅದನ್ನ ವೆರೈಟೀಸ್ ನ ಅದನ್ನೇ ಹಾಕೋದು, ಹಾಗೆ ಅದನ್ನ ಸ್ವಲ್ಪ ಪ್ಲಾನ್ ಮಾಡಿ ಮಾಡಿದ್ರೆ ಆಗುತ್ತೆ. ನೀವು ಯಾವ್ದಾದ್ರು ಹೊಸ ಬೆಳೆಗಳನ್ನ ಟ್ರೈ ಮಾಡಿದ್ದೀರಾ? ಸರ್, ಇವಾಗ ನಾವು ಕಾರ್ಡಮಮ್ ನಾವು ಹಾಕಿದೀವಿ, ಅದು ಎಲ್ರೂ ಅದು ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಏಲಕ್ಕಿ ಇವಾಗ ನಾವು ಹಾಕಿದ್ಮೇಲೆ ಅದು ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಕಾಫಿ ಕೂಡ ಯಾವಾಗ್ಲೂ ಚಿಕ್ಕಮಗಳೂರು ಮತ್ತೆ ಮಡಿಕೇರಿಯಲ್ಲೇ ಆಗುತ್ತೆ ಅಂತ ಹೇಳಿದ್ದ. ನಾವು ಹಾಕಿದ ಕೂಡಲೇ ನಮ್ಗೆ ಒಂದು ಅಂದ್ರೆ ಒಂದು 2 ಕೆಜಿ ಮನೆಗೆ ಆಗೋಷ್ಟು ಒಂದು ವರ್ಷದಲ್ಲೇ ನಮ್ಗೆ ಸಿಕ್ತು. ಸೊ ಅದು ನಮ್ಗೆ ಎನ್ಕರೇಜಿಂಗ್ ರಿಸಲ್ಟ್ಸ್. ಸೊ ನಮ್ಗೆ ಇವಾಗ ಗೊತ್ತು ಕಾಫಿ ಇಲ್ಲಿ ಕಂಫರ್ಟಬಲ್ ಆಗಿ ಬೆಳೀತದೆ ಅಂತ ಹೇಳಿ. ಮತ್ತೆ ಇವಾಗ ಅದನ್ನೇ ಸ್ವಲ್ಪ ಇಂಟ್ರೊಡ್ಯೂಸ್ ಇನ್ನು ಜಾಸ್ತಿ ಮಾಡಬೇಕು. ಹಾಗೆ ಮಾಡುವಾಗ ನಮ್ಗೆ ಒಂದು ಪ್ರಾಫಿಟ್ ಎಲ್ಲಾದ್ರೂ ಬ್ರೇಕ್ ಈವನ್ ಆಗುತ್ತೆ. ಹೌದು, ನೀವು ಈ ಒಂದು ಬೆಳೆ ಆಯ್ಕೆ ಬಗ್ಗೆ ಹೇಳಿದ್ವಿ, ಮತ್ತೆ ಮುಂದೆ ಸರ್? ಮುಂದೆ ಪ್ರೊಸೆಸಿಂಗ್ ದ ಪ್ರೊಡ್ಯೂಸರ್ಸ್, ಅದು ಸಂಸ್ಕರಣೆ. ಅದು ಇವಾಗ ಬೆಳೆನ ತಕೊಂಡು ಅದನ್ನ ಹೇಗೆ ಅಂದ್ರೆ ಇದು ಮಾಡೋದು, ಅದನ್ನ ಹೇಗೆ ಪ್ರೊಸೆಸ್ ಮಾಡಬೇಕು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಕೊಕ್ಕೋ ಕೂಡ, ನಾವು ಕೊಕ್ಕೋನ ಹಾಗೆ ಕೊಟ್ರೆ ಅದು ಒಂದು 60 ರೂಪಾಯಿಗೆ ನಮ್ಮ ಹತ್ರ ತಕೊಳ್ತಾರೆ. ಅದನ್ನ ನಾವು ಪ್ರೊಸೆಸ್ ಮಾಡಿದ್ರೆ, ಅದಕ್ಕೆ ಹುಳಿ ಮಾಡಿಸಿ ಅದನ್ನ ಒಣಗಿಸಿ ಮತ್ತೆ ರೋಸ್ಟ್ ಎಲ್ಲ ಮಾಡುವಾಗ ಅದು ಕೊಕ್ಕೋ ಚಾಕ್ಲೇಟ್ ಫ್ಲೇವರ್ ಬರ್ತದೆ, ಅದೇ ಒಂದು ರೇಟ್ ಬರ್ತದೆ. ಅದು ಆಲ್ಮೋಸ್ಟ್ ಒಂದು 300-400 ರೂಪೀಸ್ಗೆ ಸೇಲ್ ಆಗುತ್ತೆ. ಅದನ್ನ ನಾವು ಅಂದ್ರೆ ಅಷ್ಟು ನಾವು ಅಂದ್ರೆ ಮಲ್ಟಿಪ್ಲೈ ಮಾಡಿದೀವಿ, ಅದ್ ಕಾಸ್ಟ್ನ ನಾವು ವ್ಯಾಲ್ಯೂ ಆಡ್ ಮಾಡಿದೀವಿ. ಆ ವ್ಯಾಲ್ಯೂ ಆಡ್ ಮಾಡಿ ನಾವು ಸೇಲ್ ಮಾಡುವಾಗ ಅದಕ್ಕೆ ಒಂದು ರೇಟ್ ಬರ್ತದೆ. ಸೊ ಹಾಗೆ ನಾವು ಆಕ್ಚುಲಿ ಆ ಥಿಂಕಿಂಗ್ ಅಲ್ಲೇ ನಾವು ಮಾಡಬೇಕು. ಕ್ರಾಪ್ ಮಾಡುವಾಗ್ಲೂ ಇದನ್ನ ಹೀಗೆ ಕೊಟ್ರೆ ಕಡಿಮೆ ಬೆಲೆ ಬರುತ್ತೆ, ಇದಕ್ಕೆ ಏನಾದ್ರೂ ನಾವು ಮಾಡಿ ಕೊಟ್ರೆ ವ್ಯಾಲ್ಯೂ ಆಡ್ ಮಾಡಿ ಕೊಟ್ರೆ ಎಷ್ಟು ಆಗುತ್ತೆ, ಅದನ್ನ ಹೇಗೆ ಇನ್ನೋವೇಟಿವ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ನಾವು ಮಾಡಬೇಕು ಸರ್. ಅದು ಪ್ರೊಸೆಸಿಂಗ್ ದ ಪ್ರೊಡ್ಯೂಸ್. ಇನ್ನೊಂದು ಆನ್ಲೈನ್ ಮಾರ್ಕೆಟಿಂಗ್. ಇವಾಗ ಆಕ್ಚುಲಿ ನಮ್ದು ಆನ್ಲೈನ್ ಅಲ್ಲಿ ಸುಮಾರು ಸೋಷಿಯಲ್ ಮೀಡಿಯಾಗಳಿದಾವೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಇದರಲ್ಲೆಲ್ಲ ನಾವು ನಮ್ಮ ಕಸ್ಟಮರ್ ಬೇಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಆಕ್ಚುಲಿ ನಮ್ಮ ಮಗದವನದಲ್ಲಿ ನಾವು ಏನೆಲ್ಲ ಮಾಡ್ತೀವೋ ಅದೆಲ್ಲ ರೆಕಾರ್ಡ್ ಮಾಡಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀವಿ. ನಾವು ಒಂದು ಒಂದು ಗಿಡ ನಟ್ರು ಅದು ಆ ಗಿಡ ಹೇಗೆ ನಡ್ತಾ ಇದೀವಿ ಅಂತ ಹೇಳಿ ಅದನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ನೋಡೋ ಹಾಕೋದು, ಫೋಟೋಸ್ ಹಾಕೋದು ಅಂತ ಮಾಡ್ತಾ ಇರುವಾಗ ನಮ್ಮ ಇದನ್ನ ನೋಡಿ ಕೆಲವರು ಅದನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ಅದು ನೋಡ್ತಾ ಇರ್ತಾರೆ. ಅದು ಬೆಳೆ ಬರುವಾಗ ಅವರಿಗೆ ಒಂದು ಆಸೆ ಬರ್ತದೆ, ನಾವು ತಕೊಂಡು ನಾವು ಯೂಸ್ ಮಾಡುವ ಅಂತ ಹೇಳಿ ಹಾಗೆ ಒಂದು ಕಸ್ಟಮರ್ ಆಗ್ತಾರೆ. ಫಾಲೋವರ್ಸ್ ಬಂದ್ಬಿಟ್ಟು ಹೇಗೆ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡ್ತೀವಿ, ಅದು ಒಂದು ಕಲೆ. ಇವಾಗ ಅದನ್ನ ಮಾಡಿ ಮಾಡಿ ಇವಾಗ ನಮ್ಗೆ ಆಕ್ಚುಲಿ ಕಸ್ಟಮರ್ ಬೇಸ್ ಸುಮಾರಿದೆ ಆಲ್ ಓವರ್ ಇಂಡಿಯಾ. ಸೊ ಎಲ್ಲ ಕಡೆ ಒಬ್ರು ಕೇಳ್ತಾರೆ ನಮ್ಗೆ ಇದು ಬೇಕು, ತೆಂಗಿನೆಣ್ಣೆ ಬೇಕು ಅಂತ. ಗುಜರಾತ್ ಅಲ್ಲಿ ಕುತ್ಕೊಂಡು ಇಲ್ಲಾಂದ್ರೆ ರಾಜಸ್ಥಾನ ಅಲ್ಲಿ ಕುತ್ಕೊಂಡು ನಾವು ಯಾಕಂದ್ರೆ ತೆಂಗಿನೆಣ್ಣೆ ಹೇಗೆ ಮಾಡ್ತೀವಿ ಅಂತಾನು ನಾವು ಹಾಕ್ತೀವಿ. ಅಷ್ಟು ಅವ್ರಿಗೆ ಒಂದು ಟ್ರಸ್ಟ್ ಬರುತ್ತೆ ನಮ್ಮ ಪ್ರಾಡಕ್ಟ್ ಮೇಲೆ, ಇದು ಒರಿಜಿನಲ್ ಇದೆ, ಇದು ಒಂದು ನ್ಯಾಚುರಲ್ ಆಗಿ ಮಾಡ್ತಾ ಇದಾರೆ ಅಂತ ಒಂದು ಒಂದು ಟ್ರಸ್ಟ್ ಬಿಲ್ಡ್ ಮಾಡಿ ಅವರಿಗೆ ನಾವು ಸೇಲ್ ಮಾಡುವಾಗ ಇದು ಬಿ ಟು ಸಿ ಕಾನ್ಸೆಪ್ಟ್ ಅಂತ ಹೇಳ್ತಾರೆ, ಬಿಸ್ನೆಸ್ ಕಸ್ಟಮರ್ ಡೈರೆಕ್ಟ್ ಟು ಕಸ್ಟಮರ್ ಕಾನ್ಸೆಪ್ಟ್. ಸೊ ಹಾಗೆ ನಾವು ಕಸ್ಟಮರ್ಗೆ ಕೊಡುವಾಗ ಆ ಕಸ್ಟಮರ್ ಎಷ್ಟು ಬೆಲೆ ನಮ್ಗೆ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ನಾವು ಅದಕ್ಕೆ ಒಂದು ಬೆಲೆ ಹಾಕಿದ್ರು ಅವ್ರು ಅದಕ್ಕೆ ಏನು ಹೇಳಲ್ಲ, ಯಾಕಂದ್ರೆ ಅವ್ರು ನೋಡಿದ್ದಾರೆ ಅಷ್ಟು ಕಷ್ಟಪಡೋದು, ಅವರು ಖುಷಿಯಾಗಿ ತಕೊಳ್ತಾರೆ ಅಷ್ಟು ಹಣ ಕೊಟ್ಟು. ಸೊ ನಮ್ಗೆ ಒಂದು ಮಾರ್ಜಿನು ಸಿಗುತ್ತೆ ಡೈರೆಕ್ಟ್ ಆಗಿ ನಾವು ಮಿಡಲ್ ಮ್ಯಾನ್ ಇಂದ ಹೋಗುವ ಅದು ಇದ್ ಮಾಡಿ ಹೋಗುವಾಗ ನಮ್ ಡೈರೆಕ್ಟ್ ಕಸ್ಟಮರ್, ಬಟ್ ಪರ್ಸನಲೈಸ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಕಸ್ಟಮರ್ ಮುಖಾನ ನಾವು ನೋಡ್ತೀವಿ. ಇವಾಗ ನಾವು ಬಲ್ಕ್ ಅಲ್ಲಿ ಕೊಡುವಾಗ ಯಾರಿಗೆ ಅದು ಹೋಗಿ ಸೇರುತ್ತಂತ ಗೊತ್ತಾಗಲ್ಲ, ಬಟ್ ಆದ್ರೆ ಇದರಲ್ಲಿ ನಾವು ಒಂದು ಕಸ್ಟಮರ್ ನನಗೆ ಒಂದು ಕಸ್ಟಮರ್ ಅವ್ರ ಹೆಸರು ಗೊತ್ತು, ಅವ್ರು ಏನ್ ಮಾಡ್ತಾ ಇದಾರೆ ಇದನ್ನ ಇಟ್ಕೊಂಡು ಅಂತಾನು ಗೊತ್ತಾಗುತ್ತೆ. ಸೊ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಬಹುದು. ಮತ್ತೆ ಹೊಸದಾಗಿ ಯಾವ್ದಾದ್ರೂ ಕೂಡ ನೀವೇ ಆಗಿ ಮಾಡಿದ್ರೆ ಹೊಸ ಒಂದು ಪ್ರಾಡಕ್ಟ್ ಅನ್ನ ಅವರು ನಿಮ್ಮ ಕಸ್ಟಮರ್ ಕೂಡ ಅದನ್ನ ತಗೊಳ್ಳುವಂತ ಒಂದು ಅವಕಾಶ ಇದೆ. ಪ್ಲಸ್ ಅವರು ಅದನ್ನ ತಗೊಂಡು ಯೂಸ್ ಮಾಡಿ ಅವ್ರು ಬೇರೆಯವರಿಗೂ ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ. ಸೊ ವರ್ಡ್ ಆಫ್ ಮೌತ್ ಅಲ್ಲೂ ನಮ್ದು ಸುಮಾರು ಪ್ರಾಡಕ್ಟ್ಸ್ ಸೇಲ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಗ್ರಾಹಕರ ಒಂದು ಬೇಸ್ ಅನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ರೀತಿಯ ಒಂದು ಆನ್ಲೈನ್ ನಾವು ಡೈರೆಕ್ಟ್ ಒಂದು ಮಾರ್ಕೆಟಿಂಗ್ ಮಾಡಬೇಕಾಗ್ತದೆ. ಈಗ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡುವಾಗ ಅದರಲ್ಲಿರುವಂತಹ ತೊಂದರೆಗಳೇನು? ಇವಾಗ ಅದರಲ್ಲೂ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇದೆ, ನಾವು ಎಷ್ಟು ಇನ್ನೋವೇಟಿವ್ ಆಗಿ ಮಾಡಬಹುದು ಅಂತ ನಾವು ನೋಡಬಹುದು. ಇವಾಗ ನಾನು ಕೂಡ ಟರ್ಮರಿಕ್ ಪೌಡರ್ ಅಂತ ಇಟ್ಕೊಳ್ಳಿ ಸರ್, ಟರ್ಮರಿಕ್ ಪೌಡರ್ ನಾನು ಇವಾಗ ಸುಮಾರು ಮಾರ್ಕೆಟ್ ಅಲ್ಲಿ ಟರ್ಮರಿಕ್ ಪೌಡರ್ ಇದಾವೆ, ಎಲ್ಲ ಟರ್ಮರಿಕ್. ಹೌದು, ನಾವು ಇವಾಗ ಹಳದಿನ ಇಟ್ಕೊಂಡು ಅದರಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಬಹುದಾ ಅಂತ ಹೇಳಿ ನಾವು ಟರ್ಮರಿಕ್ ಲಾಟೆ ಮಿಕ್ಸ್ ಅಂತ ನಾವು ಒಂದು ಬೇಸಿಕ್ ಆಗಿ ಸ್ಪೈಸಸ್ ಎಲ್ಲ ಹಾಕಿ ಟರ್ಮರಿಕ್ ಮಿಲ್ಕ್, ಅದು ಮಿಲ್ಕ್ ಅಂದ್ರೆ ಟರ್ಮರಿಕ್ ಮಿಕ್ಸ್, ಅದು ಲಾಟೆ ಮಿಕ್ಸ್ ಅಂತ, ಅದು ಮಿಲ್ಕ್ ಅಲ್ಲಿ ಹಾಕಿ ಕುಡಿಬಹುದು. ಸೊ ಅಂತದ್ದು ಒಂದು ಇಮ್ಯುನಿಟಿ ಬಿಲ್ಡರ್. ಅದರದ್ದು ಸ್ಪೆಷಾಲಿಟಿ ಏನು, ಅದರದ್ದು ಗುಡ್ನೆಸ್ ಏನು ಅಂತ ಹೇಳುವಾಗ ಅದರಲ್ಲಿ ಏನೇನೆಲ್ಲ ಸೇರಿಸಿರ್ತೀರಿ? ಅದು ಮೇನ್ ಆಗಿ ಜಿಂಜರ್ ಪೌಡರ್, ಮತ್ತೆ ಇದು ಪೆಪ್ಪರ್, ಮತ್ತೆ ಇದು ಕಾರ್ಡಮೊಮ್ಮು, ಇಂಥದೆಲ್ಲ ಸೇರಿಸಿ ನಾವು ಒಂದು ಮಿಕ್ಸ್ ಪೌಡರ್ ಮಿಕ್ಸ್ ಅಂತ ಪ್ರಿಪೇರ್ ಮಾಡಿದ್ದೀವಿ. ಅದನ್ನ ಅವರು ಹನಿ ಜೊತೆ ಹಾಲ್ ಜೊತೆ ನೈಟ್ ಅಲ್ಲಿ ಅದು ಕುಡಿದು ಮಲಗುವಾಗ ಅವರಿಗೆ ಒಂದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ, ಒಂದು ಕೋಲ್ಡ್ ಫೀವರ್ ಇರುವಾಗಲೂ ಇದನ್ನ ತಗೋಬಹುದು ಅಂತ ಹೇಳಿ ನಾವು ಕೊಡುವಾಗ ಅದು ಮಾರ್ಕೆಟ್ಗೆ ರೀಚ್ ಆಗುತ್ತೆ ಅಂತ ಪ್ರಾಡಕ್ಟ್ಸ್. ನಾವು ಬರೀ ಹರ್ಷನ ಕೊಡುವಾಗ ಅದು ಅಷ್ಟು ರೀಚ್ ಆಗೋದಿಲ್ಲ. ಇಂಥದೆಲ್ಲ ಏನಾದರೂ ಸೇರಿಸಿ ಒಂದು ಇನ್ನೋವೇಟಿವ್ ಆಗಿ ಕೊಡುವ ಅದು ಒಂದು. ಮತ್ತೆ ಹರ್ಷನ ನಾವು ಸೀವ್ ಮಾಡುವಾಗ ಸುಮಾರು ಹರ್ಷನ ಅದು ಅಂದ್ರೆ ಅದು ನೈಸ್ ಆಗಿರೋದಿಲ್ಲ, ಕೆಲವುದೆಲ್ಲ ರವೆ ರವೆ ಆಗಿರುತ್ತೆ ಅದು. ಮತ್ತೆ ಅದನ್ನ ಇದು ಕೂಡ ಏನದು ತೆಂಗಿನ ಹಿಂಡಿ ಅಂತ ಹೇಳ್ತಾರೆ, ಅದು ಎರಡು ಮಿಕ್ಸ್ ಮಾಡಿ ನಾವು ಒಂದು ಬಾಡಿ ಸ್ಕ್ರಬ್ ಮಾಡಿದೀವಿ. ಸೊ ಅದು ಹಾಕೊಂಡು ಅಂದ್ರೆ ಸ್ಕಿನ್ಗೆಲ್ಲ ಸ್ಕ್ರಬ್ ಅಂತ ಹಾಕ್ತಾರಲ್ಲ, ಫೇಶಿಯಲ್ ಸ್ಕ್ರಬ್, ಸ್ಕಿನ್ ಸ್ಕ್ರಬ್, ಅದನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು ತೆಂಗಿನೆಣ್ಣೆ ಜೊತೆ ಅದು ಮಿಕ್ಸ್ ಮಾಡಿ ಅವರು ಅಂದ್ರೆ ಹೆಂಗಸರು ಚಿಲ್ಡ್ರನ್ ಎಲ್ಲ ಹಾಕೊಂಡು ಅದು ಸ್ನಾನ ಮಾಡ್ತಾರೆ. ಸೊ ಅದ್ರದ್ದು ಒಳ್ಳೆ ರಿಸಲ್ಟ್ಸ್ ನಮಗೆ ಬಂದಿದೆ. ಇದು ವ್ಯಾಲ್ಯೂ ಆಡಿಂಗ್ ಟು ವೇಸ್ಟ್ ರೆಸಿಪೀಸ್ ನ ಇಟ್ಕೊಂಡು ನಾವು ಒಂದು ವೇಸ್ಟ್ ಪ್ರಾಡಕ್ಟ್ಸ್ ನ ಇಟ್ಕೊಂಡು ಒಂದು ಯೂಸ್ಫುಲ್ ರೆಸಿಪಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅಂದ್ರೆ ಮುಖ್ಯವಾಗಿ ಇದಕ್ಕೆ ಈ ಎಲ್ಲ ಉತ್ಪನ್ನಗಳಿಗೆ ಕೂಡ ಒಂದು ಹೊಸತನವನ್ನು ತರಬೇಕು. ಹೌದು, ವೆರಿ ಇಂಪಾರ್ಟೆಂಟ್. ಇದೇ ಇದ್ದದ್ದನ್ನೇ ಮುಂದೆ ಕೊಂಡೋದ್ರೆ ಅದರಲ್ಲಿ ಹೌದು ಅದಕ್ಕೆ ಮುಖ್ಯವಾಗಿ ಈ ವ್ಯಾಲ್ಯೂ ಅಡಿಷನ್ ಅಂತ ಹೇಳುವಂತದ್ದು ಬಹಳ ಮುಖ್ಯ ಆಗ್ತದೆ. ಆನ್ಲೈನ್ ಅಲ್ಲಿ ಅದನ್ನೇ ನಾವು ಪ್ರಮೋಟ್ ಮಾಡಬೇಕು. ನಾವು ಎಷ್ಟು ಇನ್ನೋವೇಟಿವ್ ಆಗಿ ಮಾಡ್ತೀವೋ ಅಷ್ಟು ಇನ್ನೋವೇಟಿವ್ ಆಗಿ ಕಸ್ಟಮರ್ಸ್ ಇರ್ತಾರೆ, ಅವ್ರಿಗೂ ಒಂದು ಟ್ರೈ ಮಾಡಬೇಕು ಅಂತ ಒಂದು ಯಾವಾಗ್ಲೂ ಒಂದು ಇಂಟ್ರೆಸ್ಟ್ ಇರುತ್ತೆ ಏನಾದ್ರೂ ಒಂದು ಹೊಸದೇ. ಯಾಕಂದ್ರೆ ಅವ್ರಿಗೂ ದಿನ ಅದನ್ನೇ ನೋಡಿ ನೋಡಿ ಅದನ್ನೇ ಇದು ಹಳೇದಾಗಿರುತ್ತೆ. ಸೊ ಇಂಥ ಹೊಸ ಪ್ರಾಡಕ್ಟ್ಸ್ ಇದ್ರೆ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ, ಹಾ ಇದೆಲ್ಲ ಹೇಗೆ ನಾವು ಹೇಗಿರುತ್ತೋ ಅಂತ ಟ್ರೈ ಮಾಡೋಣ ಅಂತ. ಸೊ ಹಾಗೆ ಸೊ ಹಾಗಾಗಿ ಆನ್ಲೈನ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಈಗಿನ ಒಂದು ಇಂಪಾರ್ಟೆಂಟ್. ಸೊ ನೀವು ಒಟ್ಟಾರೆಯಾಗಿ ಈ ಆನ್ಲೈನ್ ಮಾರ್ಕೆಟಿಂಗ್ಗೆ ಇಡೀ ದೇಶದ ಎಲ್ಲ ಕಡೆಗೂ ಕೂಡ ತಲುಪ್ತೀರಾ ಹೇಗೆ? ಸರ್, ಇಂಡಿಯಾ ಪೋಸ್ಟ್. ಇಂಡಿಯಾ ಪೋಸ್ಟ್? ಹೌದು ಸರ್, ಇಂಡಿಯಾ ಪೋಸ್ಟ್. ಆಕ್ಚುಲಿ ನಾವು ಇಂಡಿಯಾ ಪೋಸ್ಟ್ ತರ ಬೇರೆ ಯಾವುದು ಕೊರಿಯರ್ ಸರ್ವಿಸಸ್ ನಾವು ರೆಕಮೆಂಡೇ ಮಾಡಲ್ಲ. ಒಳ್ಳೆ ಅಂದ್ರೆ ಸರ್ವಿಸ್ ನಾವು ಎಲ್ಲ ಯಾವ ಕಡೆ ಬೇಕೋ ಅದನ್ನ ಅಲ್ಲಿ ಅವ್ರ ಹತ್ರನೇ ಹೋಗಿ ಪಾರ್ಸಲ್ ಸರ್ವಿಸ್ ಅಲ್ಲಿ ಕೊಟ್ರೆ ಅದು ಹೋಗಿ ಸೇರ್ತದೆ ಎಲ್ಲಿದ್ರು. ಸೊ ಹಾಗೆ, ಸೊ ಅದರ ಮೂಲಕ ನೀವು ಮಾಡ್ತಾ ಇದ್ದೀರಿ. ಹೌದು ಸರ್. ಈಗ ಇಷ್ಟು ವಿಷಯಗಳನ್ನೆಲ್ಲ ನೀವು ಒಬ್ಬ ಪ್ರಗತಿಪರ ಕೃಷಿಕನಾಗಿ ಸುಮಾರು ಒಂದು 6 ವರ್ಷಗಳಲ್ಲಿ ಮಾಡಿದ್ರಿ. ನಿಮ್ಮ ಯೋಚನೆಗಳು ಹೇಗೆ? ಫ್ಯೂಚರ್ ಪ್ಲಾನ್ಸ್ ಸರ್? ಫ್ಯೂಚರ್ ಅಲ್ಲಿ ನಮ್ಗೆ ಇವಾಗ ನಮ್ಮ ಹತ್ರ ಯಾವುದು ಲೈಫ್ ಸ್ಟಾಕ್ ಇಲ್ಲ, ಅಂದ್ರೆ ದನಗಳು ಕೋಳಿ ಅಂತದೆಲ್ಲ ಇಲ್ಲ. ಯಾಕಂದ್ರೆ ನಮ್ಗೆ ಅದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಗೆ ಇರೋ ಲೇಬರ್ ಅಲ್ಲೇ ಅದನ್ನ ಮ್ಯಾನೇಜ್ ಮಾಡಕ್ಕೆ ಕಷ್ಟ ಆಗುತ್ತಂತ. ಇವಾಗ ಅದನ್ನ ನಾವು ಇಂಪ್ರೂವ್ ಮಾಡಕ್ಕೆ ಯೋಚನೆ ಮಾಡ್ತಾ ಇದೀವಿ. ಈಗ ಮುಖ್ಯವಾಗಿ ಇದ್ರ ಮೊದಲು ನಿಮಗೆ ಇದಕ್ಕೆ ಬೇಕಾದ ಗೊಬ್ಬರ ಅಥವಾ ಬೇರೆ ಬೇರೆ ರೀತಿಯ ಸಪ್ಲೈ ಎಲ್ಲ ಎಲ್ಲಿಂದ ಮಾಡ್ತಾ ಇದ್ದೀವಿ? ಗೊಬ್ಬರ ನಾವೇ ಮಾಡ್ತೀವಿ ಸರ್. ನಮ್ದು ಇದ್ದಿದ್ದು ಅಡಿಕೆ ಇದು ಬಿದ್ದಿದ್ದ ಯಾವ್ದು ಸೋಂಗೆ ಅಂತ ಮಡಲ್ಗಳು ಅದೆಲ್ಲ ಇಟ್ಕೊಂಡು, ಮತ್ತೆ ಅಕ್ಕಪಕ್ಕ ಇರೋ ಸಗಣಿ ಅಂದ್ರೆ ದನಗಳೆಲ್ಲ ಇರ್ತವೆ ತೋಟಗಳಲ್ಲಿ, ಇಲ್ಲಾಂದ್ರೆ ಡೈರಿ ಫಾರ್ಮ್ ಇರುತ್ತೆ. ನಮ್ದು ಅಕ್ಕಪಕ್ಕ ಒಂದು ಕೋಳಿ ಫಾರ್ಮ್ ಇದೆ, ಅವ್ರು ಯಾವಾಗ್ಲೂ 45 ದಿವಸದಲ್ಲಿ ಕ್ಲೀನ್ ಮಾಡುವಾಗ ನಾವು ಅವ್ರ ಹತ್ರದಿಂದ ಕೋಳಿ ಗೊಬ್ಬರ ತಕೊಳ್ತೀವಿ. ಅದೆಲ್ಲ ಇಟ್ಕೊಂಡು ನಾವು ನಮ್ದೇ ಗೊಬ್ಬರ ಮಾಡ್ತೀವಿ, ಮಾಡಿ ಅದನ್ನ ನಾವು ಎಲ್ಲದಕ್ಕೂ ಅಂದ್ರೆ ನೀವು ಬೇರೆ ಕಡೆಯಿಂದ ತರುವಂತದ್ದು ತಂದಿದೀವಿ, ಕೆಲವು ಸತಿ ತಂದಿದೀವಿ. ಯಾಕಂದ್ರೆ ಸಾಕಾಗೋದಿಲ್ಲ, ಗೊಬ್ಬರ ಎಷ್ಟಾಕಿದ್ರು ಸಾಕಾಗೋದಿಲ್ಲ ಮಳೆಗಾಲದ ಮುಂಚೆ ಕೂಡ. ಅದು ನಮ್ಗೆ ಕಡಿಮೆ ಆಗುತ್ತೆ ತಕೊಳ್ಳೋದು, ಅಂದ್ರೆ ಆಚೆಯಿಂದ ತಕೊಳ್ಳೋದು ಕಡಿಮೆ ಆಗುತ್ತೆ. ನಾವು ಮಾಡುವಾಗ ನಮ್ದೇ ಗೊಬ್ಬರ ಅನ್ನುವಾಗ ಒಂದು ನಂಬಿಕೆ ಇರುತ್ತೆ, ಇದು ಒಳ್ಳೆ ಗೊಬ್ಬರನೆ ನಾವೇ ಮಾಡಿದ್ದಲ್ಲ ಅಂತ. ಸೊ ಹಾಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಸರಿ, ನಿಮ್ಮ ಮುಂದಿನ ಯೋಚನೆ ಬಗ್ಗೆ? ನಮ್ದು ಮೇನ್ ಆಗಿ ಮೆಡಿಸಿನಲ್ ಪ್ಲಾನ್ಸ್ ಎಲ್ಲ ಸ್ವಲ್ಪ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಮತ್ತೆ ಫಿಶ್ ಅದ್ರದ್ದು ಫಿಷರೀಸ್ ಒಂದು ಮಾಡಬೇಕು. ಮತ್ತೆ ವೆಸ್ಟರ್ನ್ ಗಾರ್ಡ್ಸ್ ಮೇನ್ ಆಗಿ ಅಂದ್ರೆ ತುಂಬಾ ರೇರ್ ವೆರೈಟಿ ಪ್ಲಾಂಟ್ಸ್ ಎಲ್ಲ ನಾವು ಇವಾಗ ಪ್ಲಾಂಟ್ ಮಾಡ್ತಾ ಇದೀವಿ. ಇವಾಗ ಅದೆಲ್ಲ ಕಡಿಮೆ ಆಗ್ತಾ ಇದೆ. ರಾಮ್ಪತ್ರೆ ಅಂತ ಟಿಂಬರ್ ವೆರೈಟೀಸ್, ಮತ್ತೆ ಯಾವ್ದದು ವೈಲ್ಡ್ ಜಾಕ್ ಅಂತ ಹೇಳ್ತಾರೆ ಕಾಡು ಹಲಸು, ಅಂತದೆಲ್ಲ ಇವಾಗ ಕಡಿಮೆ ಆಗ್ತಾ ಉಂಟು. ಅಂತದೆಲ್ಲ ನಾವು ಪ್ಲಾಂಟ್ ಮಾಡ್ತಾ ಇದೀವಿ. ಕೆಲವುದೆಲ್ಲ ನಾವು ಒಂದು ನರ್ಸರಿ ಮಾಡಬೇಕು, ಯಾಕಂದ್ರೆ ಇವಾಗ ಗೆಸ್ಟ್ಗಳು ಬರ್ತಾರೆ ಎಲ್ಲ ಸುತ್ತಮುತ್ತ ನೋಡ್ತಾರೆ, ಅವ್ರಿಗೂ ಒಂದು ಅಂದ್ರೆ ಒಂದೆರಡು ಸಸಿಗಳು ತಕೊಂಡು ಹೋಗ್ಬೇಕು ಅಂದ್ರೆ ಅದನ್ನ ನಾವು ಮಾಡಿ ಇಡಬೇಕು ಅಂತ ಒಂದು ನರ್ಸರಿ ಒಂದು ಪ್ಲಾನ್ ಮಾಡಬೇಕು ಅಂತ ಇದೆ. ಅದು ಮತ್ತೆ ಜೈನ್ ಕೃಷಿ ಕೂಡ ಸ್ವಲ್ಪ ಮಾಡಬೇಕು ಅಂತ ಇದೆ ಸರ್. ಈ ಎಲ್ಲ ವಿಭಾಗಗಳಲ್ಲಿ ನೀವು ಇನ್ನೂ ಕೂಡ ಹೊರಟಿಲ್ಲ? ಹೌದು ಸರ್. ಜೈನ್ ಆಗಿರಬಹುದು ಅಥವಾ ಸಾಕಣೆ ಕೋಳಿ ಅಥವಾ ದನ ಇವುಗಳನ್ನು ಸಾಕುವುದು, ಮತ್ತೆ ಈ ರೀತಿಯ ಒಂದು ನರ್ಸರಿ ಪ್ಲಾನಿಂಗ್ ಅನ್ನು ಮಾಡ್ತಾ ಮಾಡಬೇಕು, ಮುಂದಿನ ದಿವಸಗಳಲ್ಲಿ ಮಾಡಬೇಕು. ಖಂಡಿತ. ಒಟ್ಟಾರೆಯಾಗಿ ನೀವು ಒಬ್ಬ ಜಿಯಾಲಜಿಸ್ಟ್, ಸುಮಾರು 1-1.5 ದಶಕದ ಕಾಲ ಒಬ್ಬ ಭೂಗರ್ಭ ಶಾಸ್ತ್ರಜ್ಞರಾಗಿ ವಜ್ರದ ಗಣಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಬಂದು ಈ ತರದ ಒಂದು ಏನು ಅಗ್ರಿಕಲ್ಚರ್ ಅಥವಾ ಕೃಷಿಯನ್ನ ಮಾಡುವಾಗ ನಿಮಗೆ ಈ ಕೃಷಿ ಬದುಕು ಹೇಗೆ ಅನಿಸ್ತದೆ? ಸರ್, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅದು ಮಣ್ಣು ಸಂಬಂಧಪಟ್ಟಿದ್ದೆ, ಇದು ಮಣ್ಣು ಸಂಬಂಧಪಟ್ಟಿದ್ದೆ. ಸೊ ಹಾಗೆ ನಮ್ಗೆ ಮಣ್ಣದು ಸಂಬಂಧ ಇನ್ನು ಬಿಟ್ಟು ಹೋಗ್ಲಿಲ್ಲ ಅಂತ ಒಂದು ನಂಬಿಕೆ ಇದೆ. ಅಂದ್ರೆ ಇದರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗಲ್ಲ ಸರ್. ನಮ್ದೇ ನಾವೇ ಬೆಳೆ, ನಮ್ದೇ ಬೆಳೆ ನಾವು ಅದನ್ನ ತಿನ್ನುವಾಗ ಅಂತ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗಲ್ಲ. ಹಾಗೆ ನಮ್ಗೆ ಖುಷಿ ಆಗುತ್ತೆ ಇದು ಮಾಡುವಾಗ, ಇದು ಒಂದು ಪ್ರಾಡಕ್ಟ್ ಬರುವಾಗ, ಇದನ್ನ ನಾವು ಅದನ್ನ ಏನಾದ್ರೂ ಸೇಲ್ ಮಾಡುವಾಗ, ಅದರಲ್ಲಿ ಒಂದು ಹಣ ಸಿಗುವಾಗ, ಅದರಲ್ಲಿ ಬರೋ ಖುಷಿ ಯಾವ್ದ್ರಲ್ಲೂ ಇರಲ್ಲ. ಸಂಬಳ ಸಿಗುವಾಗ ಇಲ್ಲ. ಹೌದು ಸರ್, ಖಂಡಿತ. ಶಿವಶಂಕರ್ ಅವರೀಗ ಇದ್ರ ಬಗ್ಗೆ ಈ ತರದ ಒಂದು ಯೋಚನೆ ಯಾರಿಗಾದ್ರೂ ಬಂದ್ರೆ ನೀವು ಅವರು ನಿಮ್ಮನ್ನ ಸಂಪರ್ಕಿಸಬೇಕಾದಂತಹ ನಂಬರ್ ಹೇಳಿ ಸರ್. ನಮ್ಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಒಂದು @Magadha_Vana MAGADHA_VANA. ಅದ್ ಬಿಟ್ಟು ವಾಟ್ಸ್ಆಪ್ ಅಲ್ಲಿ 7760200003 7760200003. ವಾಟ್ಸ್ಆಪ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 7760020003 ನಂಬರ್ಗೆ. ಅದ್ಬಿಟ್ಟು ನಮ್ಗೆ ಮೇಲ್ ಅಲ್ಲೂ ಅವರು ಸಂಪರ್ಕ ಮಾಡಬಹುದು, Magadha.Vana@gmail.com. ಒಳ್ಳೆಯದು ಶಿವಶಂಕರ್ ಅವರೇ. ಮುಖ್ಯವಾಗಿ